ಕುಂಠಿತ ಆಗುದಿಲ್ಲ. ಹಿಂಗ ಎಲ್ಲಾ ರೈತರು ಇಟ್ಕೋಬೇಕು. ಇವತ್ತೊಂದು 5 ಎಕರೆ ಜಮೀನ್ ಇದ್ದಾವಿದ್ರು ಒಂದ್ ಕನಿಷ್ಠ ಒಂದ್ 500 ಗಿಡಾರ ಅವ್ನ ಜಮೀನಲ್ಲಿ ಸಿಗಬೇಕು ನಮ್ಗೆ. ಅದು ನಮ್ಗೆ ತೊಂದರೆ ಆದಾಗ ಒಂದ್ 2 ಗಿಡ ಕಟಾವ್ ಮಾಡಿದ್ರು ಅದ್ರ ದುಡ್ಡು ಆದಾಯ ಬರ್ತಿರ್ತೈತಿ. ಅಂತ ಯೋಜನೆ ನಾವು ರೈತರು ಹಾಕೋಬೇಕು. ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಮೀನುಗಾರಿಕೆ ಮಾಡಬಹುದು. ನೀರಾವರಿಯಲ್ಲಿ 2.5 ಎಕರೆದಾಗ ಒಬ್ಬ ರೈತ ಬದುಕಾಗ ರಾಯಚೂರು ಯೂನಿವರ್ಸಿಟಿಯಲ್ಲಿ ಮಾಡಿ ತೋರಿಸಿದ್ದಾರೆ. 2.5 ಎಕರೆದಾಗ ಒಬ್ಬ ರೈತ ಯಾವ ರೀತಿ ಬದುಕಬೇಕು. ಇವತ್ತು 25 ಸಾವಿರ ರೂಪಾಯಿ ಪ್ರತಿ ತಿಂಗಳ ಬರುವಂತ ಆದಾಯ ಮಾಡ್ಕೊಂಡು ಅದನ್ನ ಹೋಗಿ ನೋಡಬಹುದು. ಅದನ್ನ ನೋಡಿ ನಾವು ಅಳವಡಿಸಬೇಕು. ಇವತ್ತು ಇವತ್ತು ಎಲ್ಲರೂ ಒಂದೇ ಬಹುವಾರ್ಷಿಕ ಬೆಳೆಗಳನ್ನು ಬೆಳಿಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ. ಬಹಳ ಸಂತೋಷ. ನಮ್ಮ ಸಮಗ್ರ ಕೃಷಿ ಅನುಭವ ನಮ್ಗೆ ಇರೋದ್ರಿಂದ ಸಾಕಷ್ಟು ಪ್ರತಿ ವಿಚಾರಗಳು ನಮ್ಮ ಕಡೆ ಇದಾವೆ. ನಿಜವಾಗಿ ಬಹಳ ಸಂತೋಷ. ಒಟ್ಟಿನಲ್ಲಿ ಬಲ ಇದೆ ಅನ್ನೋದು ಬಹಳ ಮುಖ್ಯ. ನೀವು ಹೇಳಿದ್ರೆ ನಾವೆಲ್ಲ ಕಾಂಗ್ರೆಸ್ ಕುಟುಂಬ ಇದೀವಿ, ನಾವೆಲ್ಲ ಸೇರಿದ್ವಿ. ಮಾನವ ಸಂಪನ್ಮೂಲ ಜಾಸ್ತಿ ಆಗ್ತದ, ಕೆಲಸ ಮಾಡಲಿಕ್ಕೆ ತೊಂದರೆ ಆಗುದಿಲ್ಲ. ಆದ್ಮೇಲೆ ಅವಲಂಬನೆ ಆಗುವ ಅವಶ್ಯಕತೆ ಇಲ್ಲ. ಹೀಗಾಗಿ ನಿಮಗೆ ಅಭಿವೃದ್ಧಿ ಆಗಿದೆ ಅಂತ ನಾನು ಅನ್ಕೋತೇನೆ. ಈಗ ನೀವು ತೋಟಗಾರಿಕೆ ಬೆಳೆನೂ ಇದೆ ನಿಮ್ದು, ಆಮೇಲೆ ಒಣ ಬೇಸಾಯ ಪದ್ಧತಿಯೂ ನಿಮ್ದಿದೆ. ಎಷ್ಟು ತೋಟಗಾರಿಕೆ ಬೆಳೆ ನೀವು ಬೆಳೀತಾ ಇದ್ದೀರಿ, ಎಷ್ಟು ನೀರು ಇದೆ ನಿಮ್ದು, ಮತ್ತೆ ಎಷ್ಟು ಒಣ ಬೇಸಾಯ ನೀವು ಬೆಳೀತಾ ಇದ್ದೀರಿ? ಸರ್, ಈಗಿದ್ದಂತ ಜಮೀನು ಒಣ ಬೇಸಾಯ ಇಲ್ಲ ಅಂತ ನಾನು ಹೇಳ್ಬೋದು. ನಾವು ಎಲ್ಲ ಜಮೀನುಗಳಿಗೆ ನೀರಾವರಿ ಸವಲತ್ತು ಮಾಡ್ಕೊಂಡಿವಿ. ಬಾವಿಗಳನ್ನು ಮಾಡ್ಕೊಂಡಿವಿ, ಬೋರ್ವೆಲ್ ಮಾಡಿಸ್ಕೊಂಡು, ನದಿಯಿಂದ ಪೈಪ್ಲೈನ್ ಮಾಡ್ಕೊಂಡಿವಿ, ಅಥವಾ ಮುಳವಾಡಿ ನೀರಾವರಿ ಕೆನಾಲ್ ಬಂದು ಒಂದು 8 ತಿಂಗಳ ನಮಗೆ ನೀರು ಸಿಗ್ತೈತಿ. ಆ 8 ತಿಂಗಳ ನೀರು ಹೋದ್ಮೇಲಿಂದ ನಾವು ಪರ್ಯಾಯಾಗಿ ಅಲ್ಲಿ ಆ ಹೊಲದಲ್ಲಿ ಒಂದು ಬಾವಿ ಅಥವಾ ಒಂದು 2 ಅಥವಾ 3 ಬೋರ್ವೆಲ್ ಹಾಕೊಂಡು ಆ ಬ್ಯಾಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಏನು ಮಳೆ ಇಲ್ಲ ಆ ಬ್ಯಾಸಿಗೆ ಟೈಮ್ದಲ್ಲಿ ಆ ನೀರನ್ನು ಉಪಯೋಗ ಮಾಡ್ಕೋತೀವಿ. ಮತ್ತೆ ಹೊಳೆ ಬತ್ತು ಅಂದ್ರೆ ನಮ್ಮ ಹೊಳೆಯಿಂದ ಪಂಪ್ ಮಾಡ್ಕೊಂಡು ಮತ್ತೆ ನೀರು ತಗೋತೀವಿ. ಹಿಂಗಾಗೋದ್ರಿಂದ ನಮ್ಮಲ್ಲಿ ನೀರಾವರಿ ಏನ ಐತಿ ಹೊಸದಾಗಿ ಒಣ ಬೇಸಾಯ ಅಂತೂ ನಮ್ಮ ನನ್ನ ಕಡೆ ಇಲ್ಲ. ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಮಾಡಲಾರ್ದಾಗ ಉಳಿತೈತಿ ಹೊರತಾಗಿ ನಾವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದೀವಿ. ಅಲ್ಲೇ ಒಂದು ಮನೆಗಳನ್ನು ಮಾಡಿ ಆ ತೋಟದಾಗ ಒಂದು ಕುಟುಂಬ ಇಟ್ಬಿಟ್ಟಿವಿ. ಒಂದು 25 ಎಕರೆ 30 ಎಕರೆ ಎಲ್ಲಿ ಜಮೀನು ಐತೆ ಅಲ್ಲಿ ಒಂದು ಮನೆಯನ್ನು ಕಟ್ಟಿಸ್ಬಿಟ್ಟಿವಿ. ಆ ಮನೆಯಲ್ಲಿ ಒಂದು ಕುಟುಂಬ ಇಟ್ಬಿಟ್ಟಿವಿ. ಅದನ್ನೆಲ್ಲ ಉಸ್ತುವಾರಿ ನೋಡ್ಕೊಳ್ಳೋಕೆ ನಾವು ಸುತ್ತ ಹಾಕಿ ದಿವಸ ಒಂದು ಸಲ 2 ಸಲ ರೌಂಡ್ ಹಾಕಿ ನೋಡ್ಕೊಂಡು ಬರ್ತೀವಿ. ಈಗೇನು ಫೋನ್ ಮುಖಾಂತರ ವಿದೇಶದಾಗಿದ್ರು ನೀರಾವರಿ ಮಾಡಬಹುದು. ಇವತ್ತು ಆ ವ್ಯವಸ್ಥೆ ಐತಿ. ಇವತ್ತು ತಂತ್ರಜ್ಞಾನ ಬಹಳ ಮುಂದುವರ್ದೈತಿ. ಎಲ್ಲಿ ಕೂತ್ ಏನು ಬೇಕಾದ್ ಮಾಡುವ ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ಎಲ್ಲರಿಗೆ ಫೋನ್ ಕೊಟ್ಟಿವಿ. ಅವ್ರಲ್ಲಿ ನಮ್ಮ ಜೋಡಿ ಸಂಪರ್ಕ ಏನು ಸ್ವಲ್ಪ ತೊಂದರೆ ಆಯ್ತು ಫೋನ್ ಹಚ್ತಾರೆ. ಇಂಥದ್ದು ಬೇಕಂದ್ರೆ ಇಂಥ ಬೇರೆ ಬೇರೆ ಇಂಥ ಹೋಗಿ ತೊಗೊಂಡ್ಬರ್ರಿ, ಇದನ್ನ ತೊಗೊಂಡು ಹಾಕ್ರಿ, ಇಂಥದ್ದು ಹಾಕ್ರಿ, ಇದೇ ಜಮೀನಿಗೆ ಇದೇ ರೀ ಮಾಡ್ರಿ ಅಂತ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಹಿಂಗೆ ಮಾಡಿ ನಾವು ಹೇಳಿದ್ರೆ ಚಾಚು ತಪ್ಪದೆ ಮಾಡುವಂತ ಒಂದು ಮನೋಭಾವ ಅವರಲ್ಲಿ ಇರೋದ್ರಿಂದ ನಾವು ಇಷ್ಟು ಬೆಳೆದು ಬರೋಕೆ ಕಾರಣ. ಬಹಳ ಸಂತೋಷ. ನಿತ್ಯ ಅಂತಂದ್ರೆ ನಿತ್ಯ ಹೆಚ್ಚಿನ ಹಿಂಗಾಗಿ ನಿತ್ಯ ನಿಮ್ಮಲ್ಲಿ ನೀವು ಪ್ರತಿ ರೈತರಾಗಲಿಕ್ಕೆ ಅದೊಂದು ಮುಖ್ಯ ಕಾರಣ. ನಿಜವಾಗಿ ಬಹಳ ಸಂತೋಷ ಆಯ್ತು. ನೀವು ಏನೇನು ಬೆಳಿತೀರಿ ನನಗೆ ಬೇಕಾಗಿ ಅಂದ್ರೆ ಕಬ್ಬು ಬೆಳಿತೀರಿ ಅಲ್ಲ? ಹೌದು ಸರ್. ಮತ್ತೆ ಏನೇನು ಬೆಳಿತಾ ಇದ್ದೀರಿ? ಕಬ್ಬು ಬೆಳಿತೀವಿ ಸರ್. ಎಷ್ಟು ಎಕರೆ ಕಬ್ಬು ಬೆಳಿತೀರಿ? ಮೊದಲು ಅತಿ ಕಡಿಮೆ ಜಮೀನಿನಲ್ಲೇ ನಾವು 1/2 ಕಬ್ಬು ಮಾಡ್ಕೊಂಡು ಬಂದಿದ್ದೀವಿ. ಯಾವಾಗ ಈಗ ಜಮೀನು ಹೆಚ್ಚಾದಾಗ ನಾವು 1/2 ಕಬ್ಬು ಇಟ್ಕೊಂಡು 1/2 ಬೇರೆ ಬೆಳೆಯನ್ನು ಬೆಳಿತೀವಿ. ಇವತ್ತು ಮಳೆಗಾಲದಾಗ ಒಂದು 25-30 ಎಕರೆ ಉಳ್ಳಾಗಡ್ಡಿ ಬೆಳೆದೇವು ಅಂದ್ರೆ ಅದನ್ನ ತಕ್ಕೊಂಡ ಮೇಲೆ ಶೇಂಗಾ ಗೋಧಿ ಹೊಕ್ಕಿವಿ ಆ ಜಮೀನು ತಗೊಳ್ತಕೊಂಡ. ಒಂದು ಈಗ ಸಜ್ಜಿ ಮೆಕ್ಕೆಜೋಳ ಹಾಕೊಂಡಿವಿ. ಆ ಸಜ್ಜಿ ಮೆಕ್ಕೆಜೋಳ ತಕ್ಕೊಂಡ ಜಮೀನ ಮತ್ತೆ ಬ್ಯಾಸಿಗೆಯಲ್ಲಿ ಈರುಳ್ಳಿ ಮಾಡ್ತೀವಿ ನಾವು. ಈಗ ಮೆಕ್ಕೆಜೋಳ ಸಜ್ಜಿ ಬೆಳೆದಿರ್ತೀವಿ, ಅದನ್ನ ಮತ್ತೆ ಅದ್ರಾಗ ಬೇಕಂದ್ರೆ ನಾವು ಉಳ್ಳಿಗಡ್ಡೆ ತಕೊಂಡ್ರ ಮೇಲೆ ಸ್ವಲ್ಪ ಕಬ್ಬು ಹಚ್ಬೇಕಾ. ಇವತ್ತು ಕಬ್ಬು 60 ಎಕರೆದಾಗ ಒಂದು 3-4 ವರ್ಷಕ್ಕೆ ಬೆಳೆ ತೆಗಿತಿರ್ತೀವಿ. ತೆಗಿ ಹೊತ್ತಿನಾಗ ಉಳಿದ ಕಬ್ಬು ಮತ್ತೆ ಅದು ಕಬ್ಬು ಹಚ್ಕೋತೀವಿ. ಯಾವಾಗ ಡಿಸೆಂಬರ್ ತಿಂಗಳಲ್ಲಿ ಈ ಜೂನ್ದಾಗ ಹಚ್ಕೊಂಡಿರ್ತೀವಿ, ಆಗಸ್ಟ್ ಜೂನ್ದಾಗ ಕಬ್ಬು ಹಚ್ಕೊಂಡಿರ್ತೀವಿ. ಅದು ಮತ್ತೆ ಆಗೊಂದು ಸ್ವಲ್ಪ ಟೈಮ್ ಹಚ್ಕೊಂಡು ಒಟ್ಟು ಎವರೇಜ್ ಒಂದು 60 ಎಕರೆ ಕಬ್ಬು ಉಳ್ಕೊಂಡು ಮಾಡಿ ಒಂದು 60 ಎಕರೆ ಬೇರೆ ಬೇರೆ ಬೆಳೆ ಬೆಳಿತೀವಿ. ಬೇರೆ ಬೇರೆ ಬೆಳೆ ಬೆಳೆದ್ರಿಂದ ನಮಗೆ ಲಾಭದಾಯಕ ಆಗುತ್ತೆ. ಒಂದರಲ್ಲಿ ನುಕ್ಸಾನ ಆದ್ರೆ ಸಹಿತ ಮತ್ತೊಂದರಲ್ಲಿ ಅದನ್ನು ತುಂಬಿಕೋತೀವಿ ನಾವು. ದಾಳಂಬ್ರಿ ಸಸಿ ಮಾಡ್ತಾರೆ. ಫಸ್ಟ್ ಈ ಜಿಲ್ಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಬರಬೇಕಾದ್ರೆ ನಾನು 1 ಎಕರೆ ದಾಳಂಬ್ರಿಯಲ್ಲಿ ಹಚ್ಚಿದ್ದೆ. ಹಚ್ಚಿ ಒಂದು 2 ವರ್ಷದ ನಂತರ ರೋಗ ನಿರೋಧಕ ಸಸಿಗಳು ನಾನು ಮಹಾರಾಷ್ಟ್ರದಾಗ ದಾಯವಾಡಿ ಅಂತ ಐತೆ ಅಶೋಕ್ ಇಂಗೋಲೆ ಅವ್ರ ಕಡೆ ತಂದಿದ್ದೆ. ಒಬ್ಬ ರಾಜಶೇಖರ್ ಅಂತ ಹೇಳಿ ನಮ್ಮ ಇಡಿ ಬಿಜಾಪುರಗಿದ್ರು. ಆ ಸಾಹೇಬರು ನನ್ನ ಪರಿಚಯ ಮಾಡಿಸಿ ತಂದಿದ್ರು. ಅದನ್ನ ತಂದು ಒಂದು 2 ವರ್ಷದ ಮೇಲೆ ನಾನು ಕಾಯ್ಬಿಟ್ಟಾಗ ಒಂದು 3.5 ಲಕ್ಷ ರೂಪಾಯಿ ನಾನು ಆದಾಯ ತಗೊಂಡೆ. ಆ 3.5 ಲಕ್ಷ ಆದ್ಮೇಲೆ ರೋಗ ಇಲ್ಲ ಅಂತ ನಮ್ಮ ತೋಟದಾಗ ಐತಿ ಸ್ವಲ್ಪ ಸಸಿ ಮಾಡ್ರಿ ಅಂತ ಒಬ್ರು ಕೊಪ್ಪಳ ಜಿಲ್ಲೆಯವರು ಬಂದು ನನಗೆ ಪ್ರಚೋದನೆ ಮಾಡಿದ್ರು. ಅವಾಗ ನಾನು ಹಚ್ಚಿ ಒಂದು 56 ಸಾವಿರ ರೂಪಾಯಿ ಸಸಿ ಬೆಳೆದೆ. ಅದ್ ನೆಕ್ಸ್ಟ್ ಟೈಮ್ ಏನ್ ಮಾಡಿದ್ರು ನಿಮ್ಮ ತೋಟಕ್ಕೆ ಸಂಪೂರ್ಣ ಆಗಿ ಒಳ್ಳೆಯದೇ ಬಹಳ ಎಲ್ಲ ಕಡೆ ಬೇಡಿಕೆ ತುಂಬಾ ಕಟ್ಟಿದ್ರೆ ಇಡೀ ತೋಟನ 1 ಎಕರೆ ಕಟ್ಟಿದ್ದೆ. 1 ಎಕರೆ ಕಟ್ಟಿದಾಗ ಸುಮಾರು 1 ಎಕರೆಗೆ 25 ಲಕ್ಷ ನಿವ್ವಳ ಲಾಭ ಮಾಡ್ಕೊಂಡಿದ್ದೆ. ನಾನು ದಾಳಂಬ್ರಿ ಅಗಿ ಮಾರಾಟ ಮಾಡಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. 1 ಎಕರೆದಲ್ಲಿ 25 ಲಕ್ಷ ಇಲ್ಲಿ ತನಕ ಯಾವ ರೈತನು ಮಾಡಿಲ್ಲ ಅಂತ. ನೆಕ್ಸ್ಟ್ 2ನೇ ವರ್ಷ ಮಾಡಿದ್ದೆ. ಆದ್ರೆ ಮಳೆ ಬಹಳ ಆಗಿ ಅದು ಸ್ವಲ್ಪ ಅಗಿಗೆ ತಂಪಾಗಿ ಸ್ವಲ್ಪ ಅಗಿ ನಮ್ಮಲ್ಲೇ ಒಣಗಿತದು. ಒಣಗಿದ ಮೇಲೆ ಆದ್ರೂ 17 ಲಕ್ಷ ಆಗಿತ್ತು. ಅದಕ್ಕೆ ಈಗ ಗಿಡಗಳು ದಪ್ಪ ಆಗೋದ್ರಿಂದ ಅವು ಕತ್ತರಿಗೆ ನಮಗೆ ಕಟ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಗಿಡಗಳು ಇಟ್ಟಿನಿ. ಇಟ್ಕೊಂಡಿನ ಅಂದ್ರೆ ಈ ಸಲ ಒಂದು 28 ಸಾವಿರ ಅಗಿ ಅದಾವ. ಅವು 20 ರೂಪಾಯಿಗೆ ಒಂದು ಮಾಡಿದ್ರು ಒಂದು ನನಗೆ ಮತ್ತೊಂದು 7-8 ಲಕ್ಷ ರೂಪಾಯಿ ಅದ್ರಲ್ಲಿ ಆದಾಯ ಐತಿ. ಸದ್ಯಕ್ಕಾದ್ರೂ ರೆಡಿ ಮಾಡಿನಿ. ಅದು ಪರ್ಯಾಯ ಬೇರೆ ಹೊಲ್ದಾಗ ಒಂದು 10 ಎಕರೆ ದಾಳಂಬ್ರಿ ಹಚ್ಚಾಕೆ ಅಗಿ ತಯಾರು ಮಾಡ್ಕೊಂಡು ಆ ಜಮೀನೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿನಿ. ದಾಳಂಬ್ರಿ ಐತಿ ಸರ್ ನನ್ನ ಕಡೆ. ಬಹಳ ಸಂತೋಷ. ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನು ಕೂಡ ತಾವು ಬೆಳೀತಾ ಇದ್ರೆ ಯಶಸ್ವಿಯಾಗಿದ್ರೆ ಮತ್ತೆ ಸಾಕಷ್ಟು ಮಾರ್ಕೆಟ್ ಮಾಡ್ಲಿಕ್ಕೂ ತಮಗೆ ಸಾಧ್ಯ ಆಗದಲ್ಲ. ಬಹಳ ಸಂತೋಷ. ಈಗ ನೀವು ಅಂದ್ರೆ ಪರಿಣಾಮ ಬೆಳೀತಾ ಇದ್ದೀರಿ. ಆಗಿಲ್ಲ. ಈ ಹೊಲ ಜಮೀನು ತಗೊಳ್ಳೋದ್ರಿಂದ ಬೆಳವಣಿಗೆ ಹಂತದಾಗಿದ್ದಾಗ ಅದು ಉಳಿತೈತಿ. ಅದಕ್ಕೆ ನಾವು ಎಲ್ಲಿ ಒಂದು ಸಾವಯವ ಕೃಷಿ ಮಾಡ್ತೇವೆ ಅಂತಂದ್ರೆ ಅಲ್ಲಿ ನಿಜವಾದ ಮಣಿ ಕಟ್ಟಬೇಕು, ಅಲ್ಲಿ ನಮ್ಮ ಕುಟುಂಬ ಸಮೇತ ಇರಬೇಕು, ಹಸುಗಳನ್ನು ಮಾತ್ರ ನಿವಾರವಾಗಿ ಸಾಕಲೇಬೇಕು. ಆ ಹಸುವಿನ ಬಂದಂತ ಗಂಜಲ ಮತ್ತು ಶಗಣಿಯನ್ನು ನಾವು ಆ ಎರೆ ತೊಟ್ಟಿಗಳಿಗೆ ಹಾಕಿ ಎರೆಒಳ ಗೊಬ್ಬರನ ತಯಾರು ಮಾಡ್ಕೋಬೇಕು. ದನಗಳ ಗಂಜಲವನ್ನ ನಾವು ಸ್ಪ್ರೇ ಮಾಡಬೇಕು. ಆವಾಗ ಮಾತ್ರ ನಾವು ಸಂಪೂರ್ಣ ಸಾವಯವಕ್ಕೆ ಬರ್ತೀವಿ. ಅದು 3 ವರ್ಷ ಕನಿಷ್ಠ ಬೇಕು. 3 ವರ್ಷದ ನಂತರ ಅದರ ಇಳುವರಿ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಸ್ವಲ್ಪ ರಾಸಾಯನಿಕ ಮಾಡೋರ್ಗಿಂತ ಸಾವಯವ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಕೈತಿ. ಕಮ್ಮಿ ಆದ್ರೆ ಚಿಂತಲ ಭೂಮಿ ಫಲವತ್ತತೆ ಹಾಳಾಗೋದಿಲ್ಲ. ಒಂದು ಗ್ರಾಮ ಮಣ್ಣಲ್ಲಿ ಕೋಟಿ ಕೋಟಿ ಜೀವರಾಶಿಗಳು ಇರ್ತಾವ. ಆದ ಮಣ್ಣಿನ ಸತ್ವ ತಿಳ್ಕೊಬೇಕಂದ್ರೆ ನಾವು ಸಾವಯವಕ್ಕೆ ಬರಬೇಕು. ಇನ್ನು ಮುಂದೆ ಹಿಂದಿದೆಲ್ಲ ಸಾವಯವನ ಮಾಡ್ತಿದ್ರು, ಈಗೆಲ್ಲ ನಮ್ಮ ಜನಸಂಖ್ಯೆ ಹೆಚ್ಚಾದಾಗ ನಾವು ಹಸಿರು ಕ್ರಾಂತಿ ಮಾಡುವಂತ ಸರ್ಕಾರ ಗೊಬ್ಬರಕ್ಕೆ ಬಂದೀವಿ. ಆದ್ರೆ ನಮ್ಮ ರೈತರ ಮಿತಿ ಮೀರಿ ಹಾಕೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗತೈತಿ. ಒಳ್ಳೆ ನಾವು ಹಳೆಯ ಸಂಪ್ರದಾಯ ಪದ್ಧತಿ ಬಂದಾಗ ಮಾತ್ರ ನಮ್ಮ ಆರೋಗ್ಯ ಕಾಪಾಡ್ಕೋತೀವಿ, ನಾವು ಒಳ್ಳೆ ಆಹಾರ ತಿಂತೀವಿ. ನಮ್ಮ ಸಿಟಿಯಲ್ಲಿ ಇರ್ತಂತ ಅಂತಮ್ಮಂದಿರಿಗೆ ನೌಕರಿ ಮಾಡೋರಿಗೆಲ್ಲ ನಾವು ಒಳ್ಳೆಯ ಫುಡ್ ಕೊಡಬೇಕು ಅನ್ನುವಂಥದ್ದು. ದನಗಳಿಗೆ ಹಾಕೋದ್ರಿಂದ ಆಹಾರ ಹಾಕೋದು ಅಂತ ಒಳ್ಳೆ ಆಹಾರ ಹಾಕೋದ್ರಿಂದ ಅವಕ್ಕೂ ನಮ್ಗೆ ರೋಗ ನಿರೋಧಕ ಹಾಲನ್ನು ಕೊಡ್ತಾವ, ಪಾಲ ತುಪ್ಪ ಸಿಗ್ತಾವ. ನಾವು ದನಗಳ ಸಾಕಾಣಿಕೆನೂ ಐತಿ, ನಮ್ಮ ಕಡೆ ಒಳ್ಳೆ ಒಳ್ಳೆ ಎತ್ತುಗಳು ಕಟ್ಕೋತೀವಿ, ಹೋರುಗಳು ಕಟ್ಟಿರ್ತೀವಿ, ಆಕಳುಗಳು ಕಟ್ಟಿರ್ತೀವಿ, ಎಮ್ಮಿ ಕಟ್ಟಿರ್ತೀವಿ. ಅಂದ್ರೆ ಅದ್ರ ಕರಗಳ ಮಾರಾಟದಿಂದನೂ ನಾವು ಲಾಭ ತಗೋತೀವಿ. ಬರೀ ಒಂದೇ ಹೈನುಗಾರಿಕೆ ಮಾಡೋದ್ರಿಂದನ ನಮಗೆ ತಿಂದು ಉಳಿದದ್ದು ಇನ್ನೊಬ್ಬರಿಗೆ ಕೊಟ್ಟು ಮತ್ತು ಕರಗಳನ್ನ ವರ್ಷದ ವರ್ಷಕ್ಕೆ ಮಾರಾಟ ಮಾಡೋದನ್ನು ನಮ್ಗೆ ಲಾಭ ಸಿಗ್ತೈತೆ. ಅದ್ರ ದನಕರಿನಲ್ಲಿ ಅದರಲ್ಲಿ ಹೆಚ್ಚಿನ ಲಾಭ ಐತಿ. ಇವತ್ತು ಕೋಳಿ ಮತ್ತು ಆಡು ಸಾಕಾಣಿಕೆ ಹೆಂಗೆ ಮರಿಗಳ ಲಾಭ ಇರ್ತೈತೆ, ಚಲೋ ಆಕಳ ಒಂದು ಹೆಣಗಾರ ಇತ್ತು 6 ತಿಂಗಳಲ್ಲಿ ಅದು 10,000 ರೂಪಾಯಿ ಕಿಮ್ಮತ್ತ 6 ತಿಂಗಳಲ್ಲಿ. ಮತ್ತು ಸರಿಯ ಮೇಸರು 20-25 ಸಾವಿರ ರೂಪಾಯಿ 1 ವರ್ಷದಲ್ಲಿ ಸಿಗ್ತಾವ. ಅದಕ್ಕೆ ಹೋರಿ ಮೇಸದ 100,000 ಒಂದು ಹೋರುಗಳು ಕಿಮ್ಮತ್ತದ ಇವತ್ತು. ಅದಕ್ಕೆ ಅದು ಆ ಲಾಭನೂ ನಾವು ಇದರಲ್ಲಿ ಅಳವಡಿಸ್ಕೋತೀವಿ. ಬಹಳ ಸಂತೋಷ ನಂದ ಬಸಪ್ಪ ಅವರೇ. ಅಂದ್ರೆ ತುಂಬಾ ಅಂದ್ರೆ ಇಷ್ಟು ಸ್ವಚ್ಛಂದ ಮಾತಾಡ್ಬೇಕು ಅಂದ್ರೆ ಅಷ್ಟು ಅನುಭವ ಸಂತೋಷ ಆಗುತ್ತೆ. ಈಗ ನಮ್ಮಲ್ಲಿ ಸರ್ಕಾರ ರಸಗೊಬ್ಬರ ಆಮೇಲೆ ಈ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಬೆಳೆಯುವುದು ಅನಿವಾರ್ಯತೆ ಎಷ್ಟು ಕಡೆ. ನೀವು 120 ಎಕರೆನು ಸಾವಯವ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಬೆಳಿತಾ ಇದ್ರಿ, ಏನಾಗಿದೆ ಅಂತ ಹೇಳಿದ್ರಿ. ಈಗ ನೀವು ಸಾವಯವ ಕೃಷಿ ಮಾಡ್ಬೇಕು ಅಂತಂದ್ರೆ ದನಕರು ಸಾಕ್ಬೇಕಾಗ್ತದೆ, ಎಷ್ಟು ದನಕರುಗಳಿದೆ ಕನಿಷ್ಠ? ಸರಿಯಾಗಿ ಒಬ್ಬ ರೈತ ನನ್ನ ಅನುಭವದಾಗ ಬೇರೆ ಕಡೆ ಹೊದಲ್ ನೋಡಿದಾಗ 1 ಎಕರೆ ಜಮೀನು ಇತ್ತು ಅಂದ್ರೆ 2 ದನಗಳು ಕಟ್ಬೇಕು ಸರ್. ಎಮ್ಮೆ ಕಟ್ಟು, ಆಕಳ ಕಟ್ಟು, ಎತ್ತರ ಯಾವ್ದಾದ್ರು 2 ಇರಬೇಕು. 2 ಇದ್ರೆ ಅದಕ್ಕೆ ಸಫಿಶಿಯಂಟ್ ಆಗಿ ನಾವು ಸಾವಯವ ಮಾಡಕ್ ಒಂದು ಕರೆಕ್ಟ್ ಆಗತ್ತೆ ಸರ್. 2 ದನಗಳು ಎಷ್ಟು ದನಕರುಗಳು ಈಗ ನಮ್ಮಲ್ಲಿ? ಆದ್ರೆ ಅರ್ಧ ಅದಾವ, ಒಂದು 60-70 ಸಿಗ್ತಾವ ನಮ್ಮ ಕಡೆ. ನಾವು 120 ಜಮೀನು ಜಾಸ್ತಿ ತಗೊಳಕ್ ಹೋಗೋದ್ರಿಂದ ಇನ್ನೂ ಆ ಲೆಕ್ಕಕ್ಕೆ ಬಂದಿಲ್ಲ. ಈಗ ನನ್ನ ಮಗ ಒಬ್ಬ ಧಾರವಾಡದಲ್ಲಿ ಬಿ ಎಸ್ ಸಿ ಓದ್ತಾನೆ, ಈ ಸಲ ಫೈನಲ್ ಇಯರ್. ಅವನೋ ಬೇರೆ ಮಾಡಿದ್ರೆ ಹೋಗ್ತಿಲಿಕ್ಕೆ ಅಂದ್ರೆ ಒಂದು ದನಗಳದ್ದ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಂತ ಅವ್ನು ತಲೆಯಾಗೈತಿ. ಅವ್ನು ಮದುವೆನು ಮಾಡಿನಿ, ಅವನ ಹೆಂಡತಿನ ಆರ್ಟಿಕಲ್ಚರ್ ಬಾಗಲಕೋಟೆಯಲ್ಲಿ ಓದ್ತಾಳೆ. ಹಾಗೆ ನಾವು ನೌಕರಿ ಮಾಡಿಸೋದಿಲ್ಲ ಅಥವಾ ಒಂದು ಫಸ್ಟ್ ಮಾಡೇ ವಿಚಾರ ಮಾಡೇವಿ. ನಾವು 100 ಮಂದಿ ಪಗಾರ ಕೊಡೋತ್ನಾಗ ನೀವು ಜಮೀನು ಇಷ್ಟು ಜಮೀನು ಇದ್ದು ಹೋಗ್ಬೇಡ್ರಿ, ನೀವು ಒಂದು ಅಂತ ಪ್ರಾಜೆಕ್ಟ್ ಮಾಡ್ರಿ ಅಂತ ಒಂದು ದೊಡ್ಡದೊಂದು ಹಾಲಿನ ಕೇಂದ್ರ ತೆಗಿಬೇಕಂತ ಐತಿ. ಅಥವಾ ಆಕಳ ಅಥವಾ ಎಮ್ಮಿ ಎರಡರಲ್ಲಿ ಒಂದು ಡಿಸೈಡ್ ಮಾಡಿ ಅದನ್ನ ಮಾಡಿದಾಗ ಮಾತ್ರ ನಮ್ಮ ಜಮೀನಕ್ಕೆ ಎಲ್ಲಿ 1 ರೂಪಾಯಿದ ಗೊಬ್ಬರ ಕೊಂಡ್ಕೋಬಾರ್ದು, ಒಂದು ಔಷಧಕ್ಕೆ ಎಲ್ಲಿ ಹೊರಗಡೆ ಹೋಗಬಾರ್ದು. ಎಲ್ಲ ನಮ್ಮದೇ ಆದಂತ ಓನ್ ತಯಾರು ಮಾಡಿ ಇನ್ನೂ ಮತ್ತೊಬ್ಬರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಅದೊಂದು ಪ್ರಾಜೆಕ್ಟ್ ರೆಡಿ ಮಾಡಿ ಸರ್. ಸುಮಾರು ಒಂದು 100 ದನಗಳದ ಒಂದು ಗೋಡೌನ್ ರೆಡಿ ಮಾಡ್ಬೇಕಾದ್ರೆ ನನ್ನ ಮನಸ್ಸಿನ ಇಟ್ಟೊಂದು ಪ್ಲಾನ್ ರೆಡಿ ಹಾಕಾಕತ್ತೀನಿ. ಈಗ ಅವ ಈ ವರ್ಷ ಮುಗಿಸಿ ಬಂದ ಕೂಡಲೇ ಅವ್ನಿಗೆ ಅದನ್ನೇ ಚಾಲು ಮಾಡಿಬಿಡುದು. ಬಹಳ ಜನ ಅಂತ ಮಾಡಿದವ್ರು ಬಹಳ ಮಂದಿ ನೋಡಿ ಬಂದಿನಿ ಅದು ಆ ಪ್ರೇರಣೆ ನಮಗೈತಿ. ಬಹಳ ಸಂತೋಷ ನಂದ ಬಸಪ್ಪ ಅವರೇ. ಈಗ ನೀವು ಈಗ ಬಹಳ ಜಮೀನಿದೆ ನಿಮ್ದು, ಟ್ರ್ಯಾಕ್ಟರ್ ಉಪಯೋಗ ಮಾಡೋದು ಅನಿವಾರ್ಯ ಆಗ್ತದೆ, ಅದು ನಿಮ್ಮ ದನಕರುಗಳು ಕೂಡ ಇದೆ. ಟ್ರ್ಯಾಕ್ಟರ್ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಗೆ ತೊಂದರೆ ಆಗ್ತದೆ, ಮಣ್ಣು ಹಾಳಾಗ್ತದೆ. ಸೊ ನೀವು ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಹೊಸ ಜಮೀನು ರೆಡಿ ಮಾಡ್ಕೋಬೇಕಾದ್ರೆ ಟ್ರ್ಯಾಕ್ಟರ್ ಉಪಯೋಗ ಬೇಕೇ ಬೇಕು ಸರ್. ಅದು ಕಲ್ಲು ಇರ್ಬೋದು ಕರಿಕ್ ಇರ್ಬೋದು ತೆಗಿಬೇಕಾದ್ರೆ ಎಲ್ಲ ಟ್ರ್ಯಾಕ್ಟರ್ ಉಪಯೋಗ ಮಾಡಬೇಕು. ಆದ ನಂತರ 7 ಇಂಚಿನಕ್ಕಿಂತ ಜಾಸ್ತಿ ಭೂಮಿಯನ್ನು ಉಳುಮೆ ಮಾಡಬಾರ್ದು. ಈ ಮಣ್ಣು ಕೊರ್ಕೊಂಡು ಹೋಗುದಿಲ್ಲ ಆಳವಾಗಿ. ನಮ್ಮ ಮ್ಯಾಲೆ 7 ಇಂಚಿನಲ್ಲಿ ಇದ್ದಂತ ಭೂಮಿಯ ಕಿಮ್ಮತ್ತು ವಜ್ರ ವೈಡೂರಕ್ಕಿಂತ ಹೈಯೆಸ್ಟ್ ಕಿಮ್ಮತ್ತ. ಅದಕ್ಕೆ ಬೆಲೆ ಕಟ್ಟಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಅದನ್ನ ಹೋಗ್ಲಾರ್ದಂಗ ನೋಡ್ಕೋಬೇಕು. ಅದು ಕೆಳಗೆ ಬೀಳೋದ್ರಿಂದ ಅದ್ರ ಜೀವಸತ್ವ ಕಡಿಮೆ ಆಗತ್ತೆ. ಅದು ಹೆಚ್ಚಾಗಿ ಮೇಲೆ ಇರೋದ್ರಿಂದ ಹಿಂದಕ್ಕೆ ಅದಕ್ಕಾಗ ರಾಮ ಮಡಿಕೆ ಹೊಡಿತಿದ್ರು ನಮ್ಮ ಹಿರಿಯರೆಲ್ಲ. ರಾಮ ಮಡಿಕೆ ಮರೆ ಪದ್ರ ಮಾಡ್ತಿದ್ರು, ಅದನ್ನ ಮಾಡಿ ಮೇಲೆ ಎತ್ತಿನ ಕುಂಟಿಲಿ ಹರ್ಕೋತ್ ಬರ್ತಿದ್ರು. ಈಗ ನೀರಾವರಿಗೆ ಅನಿವಾರ್ಯ. ನಾವು ಮಣ್ಣು ಸ್ವಲ್ಪ ಮಾಡ್ಬೇಕಾಗಿತ್ತು. 7-8 ಇಂಚ್ ಮಣ್ಣು ಹದ ಮಾಡಿದಾಗ ನಮಗೆ ಬೆಳೆ ಸಿಗ್ತೈತಿ. ಅದಕ್ಕಿಂತ ಹೆಚ್ಚು ಉಳುಮೆ ಮಾಡೋದ್ರಿಂದ ಆಗಲ್ಲ. ವರ್ಷದಾಗ ಒಂದೇ ಸಲ ಕೆಬ್ಬನ್ಗಳೇ ಹಾಕ್ಬೇಕು, ಒಂದೇ ಸಲ ಮಾಡ್ಬೇಕು. 2-3 ಸಲ ಬೆಳೆ ತೆಗೆಸರ್ತವೆ ಕೆಬ್ಬನ್ಗಳೇ ಟ್ರ್ಯಾಕ್ಟರ್ ಹೊಡಿದ್ರಿಂದ ಭೂಮಿ ಫಲವತ್ತತೆ ಹಾಳಾಗತ್ತೆ. ಒಂದ್ಸಲ ಬ್ಯಾಸಿಗೆಯಲ್ಲಿ ಒಂದ್ಸಲ ಮಾಡಿದ್ರೆ ಅದೆಲ್ಲ ಭೂಮಿಯಲ್ಲಿ ಬಿಸಿಲು ತಿಂದು ಶಿಥಿಲೀಕರಣ ಆಗಿ ಕಲ್ಲಿದ್ದು ಪುಡಿ ಆಕತಿ. ಅದು ಭೂಮಿಯಲ್ಲಿ ಗಾಳಿ ಆಡಿ ಶಾಖ ಒಳಗೆ ಹೋಗ್ತಂದ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಸಿಗುತ್ತೆ. ಒಂದೇ ಸಲ ಮಾಡ್ಬೇಕು ಸರ್. ಬಹಳ ಸಂತೋಷ ನಂದ ಬಸಪ್ಪ ಅವರು, ನಿಮ್ಮ ಅನುಭವ ನಿಜವಾಗಿ ಬಹಳ ವಿಸ್ತಾರವಾದದ್ದು. ನಂದ ಬಸಪ್ಪ ಅವರು, ಈಗ ನಮ್ಮ ರೈತರ ಸಮಸ್ಯೆ ಮುಖ್ಯವಾಗಿ ಏ ನಮ್ಗೆ ಆಳು ಸಿಗುವುದಿಲ್ಲ, ಆಳು ಕಾಳು ಸಿಗುವುದಿಲ್ಲ ಅನ್ನೋದು ಬಹಳ ಇದೆ. ಬಹುಶಃ ಅವಿಭಕ್ತ ಕುಟುಂಬ ಇರೋದ್ರಿಂದ ನಿಮ್ಮಲ್ಲಿ ಆ ಸಮಸ್ಯೆ ಕಡಿಮೆ ಇದೆ. ಸುಮಾರು ಜನ ನೀವೇ ಕೆಲಸ ಮಾಡ್ತಾ ಇರೋದ್ರಿಂದ ಬಹುಶಃ ನೀವು ಯಶಸ್ವಿ ಆಗ್ಬೇಕು, ಅದು ಒಂದು ಕಾರಣ. ಹೀಗೆ ಈ ಆಳು ಕಾಳು ಬಗ್ಗೆ ಸ್ವಲ್ಪ ಹೇಳಿರಲ್ಲ, ನಿಮ್ದು ವೈಯಕ್ತಿಕ ಅನುಭವ ಹಿನ್ನೆಲೆ ಒಳಗೆ ನೀವೇನು ಮಾಡ್ತಾ ಇದ್ರಿ? ಈಗ ಆಳಿಂದು ಸಮಸ್ಯೆ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಿದೆ ಸರ್. ಅದಕ್ಕೆ ಸಮಸ್ಯೆ ಬಂದಾಗ ಎಷ್ಟು ಬೇಕಷ್ಟು ಟಮ್ಟಮ್ ಮುಖಾಂತರ ಹಳ್ಳಿಗಳದ ನಮ್ಮ ಸುತ್ತಮುತ್ತ ಅವರೆಲ್ಲ ಟಮ್ಟಮ್ದಾಗ ಕರ್ಕೊಂಡು ಬರ್ತಾರ, ಸಾಯಂಕಾಲ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅನಿವಾರ್ಯದಾಗ ಹೆಣ್ಮಕ್ಳನ್ನ ಕರೆಸಲೇಬೇಕು, ಅದೆಲ್ಲ ನಾನೇ ಮಾಡ್ತಾನೆ ಆಗುದಿಲ್ಲ. ಆದ್ರೆ ಇವತ್ತು ಆಳ ಕಡಿಮೆ ಮಾಡಬೇಕಾದ್ರೆ ನೀರಿನ ಡ್ರಿಪ್ಪಿನ ಮುಖಾಂತರ ನಾವು ನೀರಾವರಿ ಮಾಡ್ಕೋಬೇಕು. ಭೂಮಿ ಹಾಳನು ಆಗಬಾರ್ದು, ನೀರು ಆ ಆಳನ ಕಡಿಮೆ ಆಕತಿ. ಡ್ರಿಪ್ಪಿನ ಮುಖಾಂತರ ನೀರು ಬಿಡುದನ್ನ ಎಲ್ಲಿ ಹಸಿ ಇರ್ತದೆ ಅಲ್ಲಿ ಅಷ್ಟ ಕಸ ಕಳೆ ಇರ್ತತಿ, ಅದನ್ನಷ್ಟ ನಾವು ಕಾಲೇ ಮಾಡ್ಕೊಳಕ್ ಆಳ ಕಡಿಮೆ ಹಿಡಿತಾವ. ಇಡೀ ಫೇಸ್ ಎಲ್ಲ ನೀರು ಹಾಸಿಬಿಟ್ಟು ಅಂದ್ರೆ ಎಲ್ಲ ಕಡೆ ಭೂಮಿಯ ಸೂರ್ಯನ ಕಿರಣಗಳು ಬಂದ ಅಲ್ಲೆಲ್ಲ ಕಸ ಬಂದ್ಬಿಡ್ತಾವ. ಅದನ್ನೊಂದು ನಾವು ಅನುಕೂಲ ಮಾಡ್ಕೋಬೇಕು. ಮತ್ತೆ ಈ ಎಡೆ ಕುಂಟೆ ಸರ್ಕಾರ ಸವಲತ್ತಂದ ಕೆಲವೊಂದು ಎಡೆ ಕುಂಟೆ ಮಾಡ್ಕೊಂಡು ಬೀದಿಗಳನ್ನ ಅಗಲ ಮಾಡ್ಕೋಬೇಕು. ಯಾವ್ದೋ ಬೆಳೆ ಬೆಳೆದೇವ ಅಂದ್ರೆ ಮೊದಲು ಅಗ್ದಿ ಸಣ್ಣ ಪ್ರಮಾಣ ಮಾಡೋದ್ರಿಂದ ಎಡೆ ಒಡೆಯಕ್ ಬರ್ತಿದ್ದಿಲ್ಲ. ಇವತ್ತು ಹಂತವಾಗಿ ನಾವು ಸಾಲಗಳನ್ನ ಇಂಬು ಮಾಡ್ಕೊಂಡಾಗ ಕಾಳಿನಿಂದ ಕಾಳಿಗೆ ನಾವು ದೂರ ಇಟ್ಕೊಂಡಾಗ ಸಸಿಯಿಂದ ಸಸಿಗೆ ದೂರ ಮಾಡಿದಾಗ ಇಳುವರಿ ಬಂದೇ ಬರ್ತೈತಿ. ದಟ್ಟ ಆದದ್ದೇನು ಅಷ್ಟು ಬರುದಿಲ್ಲ. ಅದನ್ನ ನಾವು ಲೆಕ್ಕ ಹಾಕೊಂಡು ಮಾಡಬೇಕು. ಇವತ್ತು ಖರ್ಚು ಕಮ್ಮಿ ಮಾಡ್ಕೋಬೇಕು. ಇವತ್ತು ಕಬ್ಬು ಮೊದಲು 6 ಟನ್ ಹಸಿದ್ದೇವು ನಾವು ಒಂದು ಎಕರೆಕ, 3 ಟನ್ ಹಸಿದ್ರೆ 2 ಟನ್, ಇವೆಲ್ಲ ಕೂಡ ಒಂದು ಒಂದು ಕ್ವಿಂಟಲ್ ಹೆಚ್ಚಾಗತ್ತೆ ನಾವು. ಅದು ಕಬ್ಬಿನ ವಿಸ್ತಾರಗಳನ್ನ ಇವತ್ತು 8 ಫೂಟ್ ಆಗಲಿಟ್ಟು ಒಂದು 5 ಫೂಟ್ ಒಂದು ಸಸಿ ಮಾಡ್ತಾರ, 8 2 ಫೂಟ್ ಒಂದು ಹಸ್ತಾರ. ಹಿಂಗಾಗೋದ್ರಿಂದ ಅಲ್ಲಿ ಆಳಿನ ಖರ್ಚು ಕಮ್ಮಿ ಬರ್ತತಿ. ಕಬ್ಬಿನ ಅಗಿ ತಯಾರು ಮಾಡಿ ಹಚ್ಚೋದ್ರಿಂದ ಖರ್ಚು ಕಮ್ಮಿ ಆಕತ್ತಿ. ಇಂಥವೆಲ್ಲ ಆಳಿನ ಒಂದು ನಿರ್ವಹಣೆ ಬಗ್ಗೆ ನಾವು ವಿಷಯಗಳನ್ನು ಮಂಡನೆ ಮಾಡ್ತೀವಿ ಅಲ್ಲಿ. ಅವ್ರು ನಾವು ತಿಳ್ಕೊಂಡು ಮಾಡ್ಕೋತ ಹೋಗ್ಬೇಕು. ಒಕ್ಕಲ್ತನ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಥಿಯರಿಯಿಂದ ಆಗುದಿಲ್ಲ, ಪ್ರಾಕ್ಟಿಕಲ್. ನಾವು ರೈತರು ದಿವಸ ದಿವಸ ಚೇಂಜ್ ಮಾಡ್ಕೋತ ಹೋದಾಗ ಎದುರಾಗ ಲಾಭ ಆಕೈತೆ ಅನ್ನೋದು ನೋಡಿ ನಾವು ಆಳನ್ನು ಕಡಿಮೆಯಲ್ಲಿ ಉಪಯೋಗ ಮಾಡಕತ್ತೀವಿ. ಸದ್ಯ ಬಹಳ ಸಂತೋಷ ಆನಂದ ಬಸಪ್ಪ ಅವರೇ, ತಾವೊಬ್ಬ ಪ್ರಗತಿಪರ ರೈತರು ಇದ್ದೀರಿ, ನೀವು ಸಾಕಷ್ಟು ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿದ್ದೀರಿ ಮತ್ತು ಸಾಕಷ್ಟು ಕೃಷಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಒಂದು ಇಳುವರಿ ಮತ್ತು ನಿಮ್ಮ ಒಂದು ತಳಿಯನ್ನು ಕೂಡ ನೀವು ಪರಿಚಯ ಮಾಡಿಸಿದ್ದೀರಿ. ನಿಮ್ಮ ಅನುಭವನ ನಮ್ಮ ಜೊತೆಗೆ ಯಾಕೆ ನೀವು ಹಂಚಿಕೊಳ್ಬಾರ್ದು? ಈಗ ನಾನು ಚೀನಾ ದೇಶಕ್ಕೆ ಹೋಗಿದ್ದೀನಿ ಸರ್. ಅಲ್ಲಿ ಚೀನಾ ದೇಶದಲ್ಲಿ 18 ತಾಸು ದುಡಿತಾರೆ, ಎತ್ತರ 4 ಫುಟ್ ಅಟ್ಟ ಇರ್ತಾರೆ, 12 ಕಮ್ಮಿ ಕೆಲಸದಲ್ಲೇ ಹೆಚ್ಚು ತೊಡಗ್ತಾರೆ. ಅವರು ಅಷ್ಟು ಶ್ರಮಜೀವಿಗಳಿದ್ದಾಗ ತಾವ ದೇಶ ಮುಂದೆ ಬರ್ತದೆ. ನಾವು ಅಷ್ಟು ಶ್ರಮ ಆಗಬೇಕು. ನಾವು ಇವತ್ತು ನೆಗ್ಲೆಟ್ ಆಗೇವಿ, ಸೋಮಾರಿಗಳಾಗೋದ್ರಿಂದ ನಮ್ಮ ಶರೀರನು ಹಾಳು ಮಾಡ್ಕೊಂಡೇವಿ. ದೇಹ ದಂಡನೆ ಆದಾಗ ಮಾತ್ರ ನಮ್ಮ ಆರೋಗ್ಯ ಹೆಚ್ಚಿರ್ತದೆ, ನಮ್ಮ ಆವಿಷ್ಯ ಸಿಗ್ತದೆ. ನಾವು ದೇಹ ದಂಡನೆ ಬಗ್ಗೆ ಅತಿ ಕಡಿಮೆ ನಿರ್ಲಕ್ಷ್ಯ ಮಾಡಿವೆ. ಸುಖದಿಂದ ಇರೋಣಪ್ಪ, ಸುಖ ಅದರಲ್ಲಿ ಸಿಗುದಿಲ್ಲ. ನಾವು ದಿವಸ ಭೂಮಿಯಲ್ಲಿ ದುಡಿದ ದಿವಸಕ್ಕೆ ಒಂದು 3 ಹೊತ್ತು ಬೆವರು ನಮಗೆ ಯಾವಾಗ ಬರ್ತೈತೋ ಅವಾಗ ನಾವು ಸುಖದಿಂದ ಇರ್ತೇವೆ. ನಮ್ಮ ಶರೀರ ಸಂಪತ್ತು ಇರ್ತದೆ. ಮೊದಲು ಶರೀರ ಸಂಪತ್ತು ನೋಡಬೇಕು. ನಮ್ಮ ಶರೀರ ಸಂಪತ್ತು ಆಗ 3 ಸಲ ದಿವಸಕ್ಕೆ ದೇಹ ದಂಡನೆ ಆಗ್ಲೇಬೇಕು. ಅಂದಾಗ ಮಾತ್ರ ಶರೀರಕ್ಕೆ ಒಂದು ಸುಖ ಐತಿ. ಆ ತರ ದುಡಿದ್ರೆ ಮಾತ್ರ ಬೆಳೆಗೆ ನಿಶ್ಚಿತವಾಗಿ ಬೆಳೆ ಬರ್ತೈತಿ. ಭೂಮಿ ಆಕಾಶ ನಾವು ನಿಸರ್ಗ ನಂಬಿದವರು. ನಾವು ಒಕ್ಕಲ್ತನದಲ್ಲಿ ಲಾಭ ಇಲ್ಲ ಅಂದ್ರೆ ನಾನು ಬಿಡುದಿಲ್ಲ. 1 ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟು 2 ರೂಪಾಯಿ ಮಾಡ್ಬೇಕಂದ್ರೆ 7 ವರ್ಷ ಬೇಕು ಡಬಲ್ ಮಾಡ್ಬೇಕಂದ್ರೆ. ಅದೇ ಒಂದು ಕಾಳನ ಭೂಮಿಯಲ್ಲಿ ಹಾಕಿದ್ರೆ 3 ತಿಂಗಳದಾಗ ಅಥವಾ 4 ತಿಂಗಳದಾಗ 1000 ಪಟ್ಟು ಹೊರಗೆ ಬರುವಂತದ್ದು ಭೂಮಿ ತಾಯಿ ಕೊಡ್ತಾಳೆ. ನಿಸರ್ಗದತ್ತ ಬರುದು ಅದನ್ನ ಅದರ ಮೇಲೆ ನಂಬಿಗೀಟ ಮಾಡಬೇಕು. ದಿವಸ ಜಮೀನು ಕಂಪಲ್ಸರಿ ಹೋಗ್ಬೇಕು. ನೀವು ಹೆಂಗ ನೌಕರಿ ಮಾಡೋ ಡ್ಯೂಟಿ ಮಾಡಕ್ ಕಂಪಲ್ಸರಿ ಬರ್ತಿರೋ 10 ರಿಂದ 5 ಗಂಟೆ ತನ, ನೀವು 10 ರಿಂದ 5 ಗಂಟೆ ತನ ಹೋಗ್ಬೇಡ್ರಿ. ನೀವು 10 ರಿಂದ 12 ತನ 2 ತಾಸು ಹೋಗ್ಬಾರ್ದು. ದಿವಸ ಡೈಲಿ 2 ತಾಸು ಹೋಗ್ಬಂದ್ರೆ ನೌಕರಿ ಮಾಡೋ ಹೆಚ್ಚು ಪಗಾರ ಅಲ್ಲಿ ಸಿಗ್ತದೆ. ಅಷ್ಟು ನೆಮ್ಮದಿಯಿಂದ ಹೋಗ್ಬೇಕು, ಭಕ್ತಿಯಿಂದ ಹೋಗ್ಬೇಕು. ಹಂಗ ಯಾರ ಕಾಟಾಚಾರಕ್ಕಲ್ಲಿ ನಾವು ಹೋಗ್ಬಾರ್ದು. ನಿಮ್ಮ ಬಸಪ್ಪವರೇ, ಇನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ, ನಿಮ್ಮ ಯಾವ ಸ್ಥಾನಿಗೆ ಪ್ರಶಸ್ತಿಗಳು ಸಿಕ್ಕು? ನಿಮ್ಮ ಅನುಭವ ಸ್ವಲ್ಪ ಹಂಚಿಕೊಡಲ್ಲ. ಈಗ ನನ್ಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಗಬೇಕಾದ್ರೆ ಫಸ್ಟ್ ನಾನು ಗುರುತಿಸ್ತವ್ರಂದ್ರೆ ನಾಗರಡಕ್ಕರ ಅಪ್ಪಾರ ಪುತ್ರಣಿಯರ್ ಅವ್ರು ಮಾಡೊಳಗ ಭೂಮಿಯ ನೋಡಿದ್ರೆ ಒಳಗೆ ಕಾಲಿಟ್ಟಗಳಿಗೆ ಗೊತ್ತಾಯ್ತು. ಒಬ್ರು ಬೆಂಗಳೂರಿನ ಅಧಿಕಾರಿಗಳು ಬಂದಿದ್ರು, ಒಳಗೆ ಹೋಗಿ ವಾಪಸ್ ಹೊಳಿ ಬಂದ್ರು, ಸರ್ ಒಳಗೆ ಬರ್ರಿ ಅಂತ ಬೇರೆ ಸಣ್ಣ ಅಧಿಕಾರಿಗಳು ಕೇಳಿದ್ರು. ಅದು ಯಾವುದೇ ಒಂದು ಅಡಿಗೆ ಮಾಡಾಗ ಒಂದು ಅನ್ನ ಕುದ್ದೈತಿಲ್ಲ ನೋಡಿ ಒಂದೇಗಳ ಮೇಲೆ ನೋಡಿದ್ರೆ ಗೊತ್ತಾಗತ್ತೆ. ಒಳಗೆ ಕೈ ಹಾಕಿ ಕೈ ಸುಟ್ಕೊಳ್ದ ಅವಶ್ಯ ಇಲ್ಲ. ಅಲ್ಲಿ ಭೂಮಿ ಮೇಲೆ ಅಡ್ಡಾಡಿದ್ರೆ ಸ್ಪಂಜಿದ ಮೇಲೆ ಗಾದಿ ಮೇಲೆ ಅಡ್ಡಾಡಿದಂಗೆ ಆಕತಿ. ಅಷ್ಟು ಅಲ್ಲಿ ಸೂಕ್ಷ್ಮಾನ ಜೀವಿಗಳದಾವ. ನಾ ಇಲ್ಲ ನಮ್ಮ ಮಕ್ಕಳನ್ನ ನಮ್ಮ ಅಣ್ಣನ ಮಕ್ಕಳನ್ನ ಕೇಳಿದ್ರು, ನಿಮ್ಮ ಕಾಕಾರ ಒಬ್ರು ಮಾತಾಡ್ತಾರ ಅಡ್ಡಾಡ್ತಾರ ಹೇಳ್ತಾರ, ನೀವೇನು ಅವ್ರೆಲ್ಲಾಗಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲಿದ್ರು ಫೋನ್ ಹಚ್ತಾರ, ಅವ್ರು ಏನ್ ಹೇಳ್ತಾರೆ ಚಾಸು ತಪ್ಪದೆ ಮಾಡ್ತೇವೆ. ಅವ್ರ ಮಾರ್ಗದರ್ಶನ ಹೊಂಟೇವಿ, ಅದಕ್ಕೆ ನಾವು ಇಷ್ಟು ಇದನ್ನ ಮಾಡಕ್ ಸಾಧ್ಯತೆ. ನಮಗೂ ಅವರಿಂದ ಸಾಕಷ್ಟು ಪಾಠ ಕಲ್ತೇವೆ. ನಾವು ಎಲ್ಲೇ ಒಂದು ಕುಗ್ರಾಮ್ ಹಳ್ಳಿಯಲ್ಲಿ ಇದ್ದಾರೆ, ಬೇರೆ ಬೇರೆ ದೇಶದವ್ರು ನಮ್ಮ ತೋಟಕ್ಕೆ ಬರ್ತಾರೆ, ನಮ್ಗೆ ಅದೇ ಒಂದು ಅಭಿಮಾನ ಅಂತ ನಮ್ಮ ಹುಡುಗರು ಹೇಳಿದಾಗ ಅದಕ್ಕೆ ಆ ರೀತಿ ಬರೋದ್ರಿಂದ ಇನ್ನೊಬ್ರು ಎಸ್ ಎ ಪಾಟೀಲ್ ಅಂತಂದ್ರೆ ನಮ್ಮ ಧಾರವಾಡ ಯೂನಿವರ್ಸಿಟಿ ಮಾಜಿ ಕುಲಪತಿಗಳು ದಕ್ಷಿಣ ಆಫ್ರಿಕಾದವ್ರ ತೋಟಕ್ಕೆ ಕರ್ಕೊಂಡು ಬಂದು ತೋರಿಸಿದ್ರು. ಒಂದು ದಿಲ್ಲಿಯಿಂದ ರಾಜೇಶ್ವರಿ ಅಂತ ಒಬ್ರು ಮೇಡಮ್ ಕರ್ಕೊಂಡು ಬಂದಿದ್ರು. ಅವ್ರ ಸಂಪರ್ಕದಾಗ ಇರ್ತೇವೆ ನಾವು. ರಿಟೈರ್ಡ್ ಆದ ಸುಮಾರು ಒಂದು 16 ಮಂದಿ ಕುಲಪತಿಗಳನ್ನ ನನಗೆ ಗೊತ್ತದ್ರೆ ಅವರೆಲ್ಲರೂ ಸಂಪರ್ಕದಾಗ ಇರ್ತೇವೆ. ಈಗ ನೀವು ಕೃಷಿ ಮೇಳಗಳು ಕೂಡ ಭಾಗವಹಿಸಿರಿ, ಕೃಷಿ ಮೇಳಗಳು ಬಹಳ ಯಾಕಂದ್ರೆ ನಮ್ಮ ರೈತರಿಗೆ ಏನ್ ಹೊಸ ಮಾಡಬೇಕು ಅಥವಾ ಅಂದ್ರೆ ಒಂದು ಸ್ವಲ್ಪ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆ ಹೊಸ ಏನೇನು ಹೊಸ ರೈತರಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ, ಹೊಸ ಹೊಸ ತಯಾರಿಗಳಿದಾವೆ, ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ನೀವು ಕೂಡ ನಿಮ್ಮ ಇಳುವರಿ ತೆಗೆದುಕೊಂಡು ಹೋಗಿ ನೀವೆಲ್ಲ ಪರಿಚಯ ಮಾಡಿಸಿದ್ರೆ ಏನೇನು ಮಾಡಿದ್ದೀರಾ ನೀವು? ನಾವು ಇಲ್ಲಿ ಕಬ್ಬು ಬೆಳಿತೀವಲ್ಲ, ಕಬ್ಬಿನ ವೆರೈಟಿಗಳನ್ನು ಒಯ್ತೇವೆ ಸರ್. ಈಗ ಈ ಫ್ಯಾಕ್ಟರಿ ಅವರು ಯಾವ್ದು ರಿಕವರಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ ಆ ಕಬ್ಬನ್ನು ಅವರು ಫ್ಯಾಕ್ಟರಿ ತಗೋತಿರ್ತಾರೆ. ಅಂತ ಕಬ್ಬುಗಳನ್ನ ನಮ್ಮ ಇರದಾಗ ಸಾಕಷ್ಟು ಇಳುವರಿ ಬರೋಂತ 1 ಎಕರೆಗೆ 200 ಟನ್ ಬೆಳೆಯಂತ ಕಬ್ಬರ ಬಿಡದವು, ಅವನ್ನೆಲ್ಲ ಹೆಚ್ಚಿದ್ರೆ ನಮ್ಮ ಫ್ಯಾಕ್ಟರಿ ಅವರಿಂದ ತಗೊಳ್ದಿಲ್ಲ, ಅದು ಹಂಗ ಮೂಲಿ ಬೀಳ್ತೈತಿ. ಹಂಗಾಗಬಾರ್ದು, ನಮ್ಮ ಫ್ಯಾಕ್ಟರಿಗೆ ಅನುಕೂಲ ಬ್ಯಾಸಿಗೆಯಲ್ಲಿ ಯಾವ ಬೆಳಿಬೇಕು ನೀವು, ಎಂತ ತಳಿಗಳನ್ನು ಬೆಳೆದ ಶೇಖರಣೆ ಮಾಡಕ್ಕೆ ಯಾವ ಗುಣಮಟ್ಟದ ಇರ್ತದೆ, ರಫ್ತು ಮಾಡಬೇಕಾದ್ರೆ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡಬೇಕಾದ್ರೆ ಯಾವ ಕ್ವಾಲಿಟಿ ಬೆಳಿಬೇಕು, ಮತ್ತು ಅದನ್ನ ಪಾಕಿಟ್ ಹೆಂಗ್ ಮಾಡಬೇಕು, ಅಂತವೆಲ್ಲ ಅನುಭವಗಳನ್ನ ನಮ್ಮ ರೈತರಿಗೆ ಹಂಚಿಕೊಡ್ತೇವೆ. ಈಗ ತೃಣಧಾನ್ಯಗಳ ಬಗ್ಗೆ ಭಯಂಕರ ಎಲ್ಲ ಕಡೆ ಬೇಡಿಕೆ ಐತಿ, ಅವೆಲ್ಲ ಹಿಂದ್ಕ ಹಾರ್ಕ ನವಣಿ ಎಲ್ಲ ಹೋಗ್ಬಿಟ್ಟವು. ಅವೆಲ್ಲ ಮಾಡುವಂತದ್ದು ಒಂದು ಯೋಜನೆ ನಮ್ಮ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಮಂದಿ ಎಸ್ಟಿ ಪಾಟೀಲ್ ಮಾಡಕತ್ತಾರೆ. ಅವೆಲ್ಲ ಅಂತ ತೃಣಧಾನ್ಯಗಳನ್ನ ಸಹಿತ ಇಡಾಕತ್ತೀವಿ, ಅವನ್ನ ಸಹಿತ ರೈತರಿಗೆ ಕೊಟ್ಟು ಪರ್ಚೇಸ್ ಬೀಜ ಮಾಡ್ತೀವಿ, ಹಳೆ ಬೀಜಗಳನ್ನ ಕಾಯರ್ ನೀವು, ಮುಂದೆ ನಮ್ಮ ರೈತರಿಗೆ ಅನುಕೂಲ ಆಗತ್ತೆ. ಆ ಹೊಸದೆಲ್ಲ ಹೋಗತ್ತೆ, ನಮ್ಮ ಮತ್ತೆ ಹಳೆ ಕಾಲ ಬರ್ತೈತಿ, ಹಳೆ ಕಾಲಕ್ಕೆ ನಾವು ಹೊಂದ್ಕೋಬೇಕಾಗೈತಿ. ನೀವು ಹಳೆದನ್ನ ನಾವು ಮಾಡ್ರಿ ಅಂತ ನಮ್ಮ ರೈತರು ಮಾರ್ಗದರ್ಶನ ಮಾಡ್ತೇವೆ ಸರ್. ವರ್ಷ ನನ್ನ ಬಸಪ್ಪ ನಿಮ್ ಜೊತೆ ಮಾತಾಡಿದ್ರೆ ಬಹಳ ಸಂತೋಷ ಆಯ್ತು. ಈಗ ನಮ್ಮ ಒಂದು ಮಾರುಕಟ್ಟೆ ವ್ಯವಸ್ಥೆ ಏನಿದೆಲ್ಲ, ಸಾಕಷ್ಟು ರೈತರು ಅಸಮಾಧಾನ ಅವ್ರಿಗಿದೆ. ಸರ್ಕಾರ ಮಾಡುವಂತ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಆಮೇಲೆ ಮಾರುಕಟ್ಟೆಯಲ್ಲಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆ ಅವ್ರು ನಿಜವಾಗಿ ಸರ್ಕಾರದ ವ್ಯವಸ್ಥೆ ಆದ್ರೆ ಯಾಕೆ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ನಮ್ಮ ರೈತರನ್ನ ಯಾಕೆ ತಲುಪ್ತಾ ಇಲ್ಲ? ಅದು ಸರ್ಕಾರ ವ್ಯವಸ್ಥೆ ಸರಿ ಐತೆ ಅಂತ ನಾನು ಒಪ್ಕೋತೀನಿ, ಆದ್ರೆ ಕಾಗದದಲ್ಲಿ ಅಷ್ಟೇ ಇರುತ್ತೆ ಸರ್, ಮೇಲ್ನೋಟಕ್ಕೆ ಇರುವುದಿಲ್ಲ. ನಾವು ಯಾರು ದಲ್ಲಾಳಿ ತಗೊಳ್ಳೋದಿಲ್ಲ, ರೈತರಿಗೆ ಮುಕ್ತ ಮಾರುಕಟ್ಟೆ ಅಂತ ಬೆಂಗಳೂರಿನಲ್ಲಿ ಸಹಿತ ಹೇಳ್ತಾರೆ. ಹಿಂದ್ ಬೆನ್ಪಾನ್ ಮೇಲೆ ಅದು ಕಾರ್ಬನೇಟ್ ಬರೀದಿಲ್ಲ, ಬೆನ್ಪಾನ್ ಮೇಲೆ ಅವ್ರು ಎಷ್ಟು ಮರಿಬೇಕು ಅಟ್ ಮರಿತಾರೆ. ಎರಡು ಉಳ್ಳಾಗಡ್ಡೆ ಸವಾಲ್ ಮಾಡಿ ಎರಡು ಅಥವಾ ಮೂರು ವ್ಯಾಪಾರಿ ಕೈ ಕೊಡ್ತದೆ ದಲ್ಲಾಳನ ಕೈಗೆ, ಅದರಲ್ಲೇ ಪರ್ಸೆಂಟ್ 10 ರೂಪಾಯಿ 20 ರೂಪಾಯಿ ಇರ್ತದೆ, ಕೊಟ್ಟದ್ರ ಮೇಲೆ ಇರ್ತದೆ. ಅದು ನಮ್ಮ ರೈತರಿಗೆ ಒಟ್ಟು ಗೊತ್ತು ಮಾಡಿ ಕೊಡುದಿಲ್ಲ. ನಮ್ಮ ರೈತರಿಗೆ ಯಾವಾಗಲೂ ಬೆನ್ನಿ ಚೂರಿ ಹಾಕ್ತಾನೆ ಇರ್ತಾರೆ. ನಮ್ಮ ರೈತರು ಸ್ವಂತ ಗೊತ್ತು ಮಾರಾಟ ಮಾಡೋದನ್ನು ಕಲಿಯುವುದಿಲ್ಲ. ನನ್ನ ಒಂದು ಅನುಭವ ಹೇಳಿದ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಕೊಳ್ಳಾಗ ಒಂದು ಅರ್ಧ ತೊಲಿ ಬಂಗಾರ ಇರುದಿಲ್ಲ, ತಾಳಿ ಬಿಟ್ಟು ಮತ್ತೊಂದು ಇರುದಿಲ್ಲ. ಅದೇ ಒಬ್ಬ ವ್ಯಾಪಾರಸ್ಥನ ಹೆಂಡತಿ ಹೋಗಿದ್ರೆ ಆಕೆ ಬಗ್ಗೆ ನೋಡಕ್ ಬರುದಿಲ್ಲ, 25-30 ತೊಲಿ ಬಂಗಾರ ಹಾಕೊಂಡು ವ್ಯಾಪಾರ ಮಾಡ್ತಿರ್ತಾಳೆ. ಅವರು ನಾವು ಏನು ಬೆಳಿತೀವಿ ಅದಕ್ಕೆ ಬೆಲೆ ಕಟ್ಟಕ್ಕೆ ನಮ್ಗೆ ರೈತಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬೆಲೆ ಕಟ್ತಾರೆ ಇದಕ್ಕೆ, ಇಂತಿಷ್ಟೇ ಕೊಡಬೇಕು ಅಂತೇಳಿ. ಇವತ್ತು ನಮ್ಮ ಈರುಳ್ಳಿ 5 ರೂಪಾಯಿ ಕೆಜಿ ತಗೊಂಡ್ರೆ ಅಲ್ಲಿ 25 ರೂಪಾಯಿ ಕೆಜಿ ಮಾಡ್ತಾರೆ ಬೆಂಗಳೂರಲ್ಲಿ, ಅಷ್ಟು 4 ಪಟ್ಟು ಬೆಂಗಳೂರಲ್ಲಿ ಜಾಸ್ತಿ ಮಾಡ್ತಾರೆ. ಅವ್ರು ಅಷ್ಟು ಲಾಭದಾಯಕ ಗಳಿಸ್ತಾರೆ. ನಾವು 4 ತಿಂಗಳು ಬೆಳೆಸಿ 4 ತಿಂಗಳು ಸ್ಟಾಕ್ ಮಾಡಿ ಮಾರಿದ್ರೆ ನಮ್ಗೆ ಲಾಭ ಇರುದಿಲ್ಲ, ಅವ್ರು ಒಂದೇ ದಿವಸದಲ್ಲಿ ಅಷ್ಟು ಲಾಭ ತಗೋತಾರೆ. ಅದಕ್ಕೆ ಆ ವ್ಯತ್ಯಾಸ ಬಹಳ ಐತಿ, ಸರ್ಕಾರ ಅದಕ್ಕೆ ಬಹಳ ಸ್ಪಂದನೆ ಮಾಡಬೇಕು ನಮ್ಮ ರೈತರಿಗೆ. ನನ್ನ ಬಸಪ್ಪ ಅವರೇ, ಇನ್ನು ಹೇಳಿದ್ರೆ ಅಂದ್ರೆ ಒಬ್ಬ ರೈತರಿಗೆ ಏನಾದ್ರೂ ಒಂದು ಜೀವನದ ಯಶಸ್ವಿ ಆಗಬೇಕು ಅಂದ್ರೆ ವ್ಯಾಪಾರವನ್ನು ತಗೊಂಡ್ರೆ ರೈತರನ್ನು ತಗೊಳ್ರಿ, ಒಂದು ಬಂಡವಾಳ ಬಹಳ ಮುಖ್ಯ. ಬಹಳ ಮಂದಿ ಇವತ್ತು ರೈತರು ಬಂಡವಾಳ ಇಲ್ಲ ಅಂತೇಳಿ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಸಾಲದ ಸೂಲಕ್ಕೆ ಸಾಕಷ್ಟು ಬೆಲೆ ಆಗ್ತಾ ಇದ್ದಾರೆ. ಸಾಲವಿಲ್ಲದೆ ಜೀವನ ಮಾಡಬೇಕು, ಬಂಡವಾಳವನ್ನ ನಾವು ಇಲ್ಲ ಅಂದ್ರೂ ಕೂಡ ಮೊದಲು ತಗೊಳ್ಳೋ ಸಾಲ ಅದು ನಿಧಾನಕ್ಕೆ ಸಾಲದ ಪ್ರಮಾಣ ಕಡಿಮೆ ಮಾಡ್ತಾ ಮಾಡ್ತಾ ಬಂಡವಾಳ ಜಾಸ್ತಿ ಮಾಡ್ಕೊಳ್ಬೇಕು. ಆ ಒಂದು ಪ್ರಯೋಗವನ್ನು ಯಶಸ್ವಿಯಾಗಿ ತಾವು ಮಾಡಿದ್ದಕ್ಕೆ ಇವತ್ತು ಪ್ರಗತಿಪರ ರೈತರಾಗಿದ್ದೀರಿ. ನಿಮ್ಮ ಅನುಭವದ ಹಿನ್ನೆಲೆಯೊಳಗ ಹೇಗೆ ನಾವು ಬಂಡವಾಳವನ್ನು ಹೇಗೆ ತೊಡಗಿಸಿಕೊಳ್ಬೇಕು ನಮ್ಮ ರೈತರು? ಯಾಕಂದ್ರೆ 3 ಎಕರೆಯಿಂದ ನೀವು 120 ಎಕರೆವರೆಗೆ ನೀವು ಬೆಳೆದಿದ್ದೀರ, ಅವತ್ತು ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಜೀವನ ಮಾಡಿದ್ದೀರ. ಸೊ ಇಷ್ಟು ಯಶಸ್ವಿಯಾಗಲಿಕ್ಕೆ ನೀವು ಬಂಡವಾಳವನ್ನು ಸರಿಯಾಗಿ ಮಾಡೋದನ್ನು ಕಲ್ತಿದ್ದೀರ. ಸೊ ಅದನ್ನ ನಮ್ಮ ರೈತರ ಜೊತೆ ಯಾಕೆ ಹಂಚ್ಕೋಬಾರ್ದು? ಈಗ ನಮ್ಮ ರೈತರು ನಾವು ಸಾಲ ಮಾಡ್ಬೇಕು, ಫಸ್ಟ್ ಸಾಲ ಬಂಡವಾಳ ಹಾಕಲಾರ್ದ ಯಾವ್ದು ಬೆಳೆ ಬರುದಿಲ್ಲ. ಮೂಲ ನಮ್ದು ನೌಕರಿ ಇರುದಿಲ್ಲ, ಏನಿರುದಿಲ್ಲ. ನಾವು ನಿಸರ್ಗ ನಂಬಿ ಬದುಕಿದವರು, ಒಬ್ಬ ಸಾಹುಕಾರ ಅಂತೇಳಿ ಒಬ್ಬ ವ್ಯಾಪಾರ ಅಂತೇಳಿ ನಾವು ದುಡ್ಡು ತಗೊಂಡು ಕಡಿಮೆ ಇಂಟ್ರೆಸ್ಟ್ ನಲ್ಲಿ ಕಡಿಮೆ ಯಾರು ಕೊಡ್ತಾರೆ ಅವ್ರ ಕಡೆ ಹುಡುಕಾಡಿ ತಗೊಂಡು ನಾವು ಬೆಳೆ ಬೆಳೆದೇವಂದ್ರೆ ಆ ಬಂದ ಉತ್ಪನ್ನದಲ್ಲಿ ಅದನ್ನ 25% ನಾವು ಒಂದ್ಸಲ ಉಳಿಸಬೇಕು, ಮುಂದಿನ ಸಲ 30% ಉಳಿಸಬೇಕು. ನಾಲ್ ಹಿಂಗ್ ಉಳಿಸ್ಬೋದು, ನಮ್ಮ ಸ್ವಂತ ಬಂಡವಾಳ ಮಾಡ್ಕೋಬೇಕು. ನಾವು ಪ್ರತಿ ಬೆಳೆ ಬಂದ ಸತ್ತೆ ನಮ್ಮ ಸಾಲಗಾರ ನಾವು ವ್ಯಾಪಾರಿ ಅಂತೇಳಿ ಹೋಗಿ ಸಾಲ ತಗೊಂಡೇವಂದ್ರೆ ಅದ್ರದ್ದು ನಾವು ದುಡ್ದದೆಲ್ಲ ಅಲ್ಲೇ ಆಗಿಬಿಡ್ದು. ಆಯ್ ನೋತದ್ದು ಮೊಮ್ಮಗನ ಹುಡ್ದಾರಕ್ಕಂತ ಒಂದು ಹಿರಿಯರ ಗಾದಿ ಮಾತೈತೆ, ಅದೇ ತರ ಹೋಗ್ಬಿಡ್ತೈತೆ ನಮ್ದು. ಹಂಗ ಆಗ್ಲಾರ್ದಾಗ ನಾವು ನೋಡ್ಕೊಳ್ಳೋ ಕಲಿಬೇಕು, ನಮ್ದು ಬಂಡವಾಳ ಉಳಿಸ್ಬೇಕು. ಈಗ ಒಮ್ಮೆ ನಾವು ಟಾಟಾ ಬಿರ್ಲಾ ಆಗಕ್ಕ ಜನರ ದಡ್ಡಿಗತೆ ಆಗಕ್ಕೆ ಹೋಗ್ಬಾರ್ದು. ನಾವು ನಮ್ಕಿಂತ ಕೆಳಗೆ ನಾವು ನೋಡಿ ನಾವು ಜೀವನ ಮಾಡಿಕೊಂಡು ಹಂತವಾಗಿ ಬೆಳಿಬೇಕು. ನಮ್ಮಲ್ಲಿ ಬಂಡವಾಳ ಇದ್ದಾಗ ಮಾತ್ರ ನಾವು ಹೆಚ್ಚಿಗೆ ಕೈ ಹಾಕಬೇಕು. ನಮ್ಮ ಬಂಡವಾಳ ಇರ್ಲಾರ್ದ ನಾವು ಕೈ ಹಾಕಿದೇವಂದ್ರೆ ನಮಗೆ ಬಹಳ ಕಷ್ಟ ಅನುಭವಿಸ್ತೀವಿ. ಅದಕ್ಕೆ ಇಂಥವು ಇದು ಬಂದ್ಬಿಡ್ತಾವ. ಈ ಸದ್ಯಕ್ಕೆ ನಮ್ಮ ರೈತರ ಆತ್ಮಹತ್ಯೆಗೆ ಅದೇ ಬರ್ತೈತಿ. ಅವ್ನು ಸಾಲಗಾರ ಬಂದು ಮನೆ ಮುಂದೆ ಒಂದ್ಸಲ ಬಿಟ್ಟು 2ನೇ ಸಲ ಕೇಳಿ ನನ್ನ ಮರ್ಯಾದೆಗೆ ಹಂಚಿ ಏನಾರ ಮಾಡ್ಕೋತಾನೆ. ಅದಕ್ಕೆ ಹಂಗ ಆಗ್ಲಾರ್ದಾನ ಹಂತವಾಗಿ ನಾವು ಆ ಸಾಲಗಳನ್ನ ಕಡಿಮೆ ಮಾಡಿ ನಮ್ಮ ಸ್ವಂತ ಬಂಡವಾಳ ಉಪಯೋಗ ನಾವು ಯಾವಾಗ ಅಧಿಕಾರಿಗಳು ನೌಕರಿ ಮಾಡೋರು ಯಾವ ರೀತಿ ಬೆಳೀತಾರ, ತಮ್ಮ ಖರ್ಚ ಯಾವ ವೆಚ್ಚ ಯಾವ ರೀತಿ ಮೇಂಟೈನ್ ಮಾಡ್ತಾರ, ನಾವು ಆ ರೀತಿ ಹೋದಾಗ ಮಾತ್ರ ನಾವು ರೈತರು ಮುಂದೆ ಬರಕ್ ಸಾಧ್ಯ ಆಕತಿ. ನಮ್ಮ ಬಸಪ್ಪ ಅವರೇ, ಇಲ್ಲಿವರೆಗೆ ನಮ್ಮ ಜೊತೆ ಮಾತಾಡಿ ಬಹಳ ಒಂದು ಸಂತೋಷ ಆಯ್ತು. ನಮ್ಮ ಸಾಕಷ್ಟು ನೀವು ಮಾತಾಡಿದಂತ ವಿಷಯಗಳು ರೈತರ ಕಣ್ಣು ತರಿಸುವಂತ ಇವ, ಇದನ್ನ ನಮ್ಮ ರೈತ ಬಾಂಧವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಆಸಿಸ್ತೀವಿ. ಒಂದು ಕೊನೆ ಪ್ರಶ್ನೆ ಅಂದ್ರೆ, ಏನಾದ್ರೂ ಯೋಜನೆಗಳು ಮುಂದೆ ಇದೆಯಾ, ಏನಾದ್ರೂ ಮತ್ತೆ ಮಾಡ್ಬೇಕು ಅಂತ ಇದೆಯಾ? ಸಾಕಷ್ಟು 120 ಎಕರೆವರೆಗೆ ನೀವು ಅಭಿವೃದ್ಧಿ ಮಾಡಿದೀರಾ, ಅವ್ಯಕ್ತ ಕುಟುಂಬದಲ್ಲಿ ಎಲ್ಲರ ಜೊತೆ ಅಂದ್ರೆ ಹೇಗೆ ಅದು ಹೇಗೆ ಮಹಿಳೆಯ ಜೀವನ ಮಾಡ್ತಾ ಇದ್ದೀರಾ, ಮತ್ತೆ ಮುಂದಿನ ಯೋಜನೆಗಳೇನು ಏನೇನು ಮಾಡ್ಬೇಕು ಅನ್ಕೊಂಡಿದ್ರೆ? ನನ್ನ ಬಸಪ್ಪವ್ರೆ, ಈಗ ನಾನು ಒಬ್ಬ ಯಾವ ತರ ಜೀವನ ಮಾಡಿನೋ ಅದೇ ತರ ಮುಂದಿನ ಪೀಳಿಗೆನು ಸಹಿತ ನಮ್ಮ ದೇಶಕ್ಕೆ ಅನ್ನ ಹಾಕೋರು ಎಲ್ಲರೂ ನೌಕರಿ ಮಾಡಕ್ ಹೋಗ್ಬಿಟ್ರೆ ಈ ದೇಶಕ್ಕೆ ಅನ್ನ ಹಾಕೋರು ಬಹಳ ಕಡಿಮೆ ಆಕಾರ. ಇದು ಕಡಿಮೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಯಾರ ಮನೆಯಲ್ಲಿ ನೌಕರಿ ಮಾಡಿಬಿಟ್ರೆ ಎಲ್ಲರೂ ಒಕ್ಕಲ್ತನಕ್ಕೆ ಬರ್ರಿ ಅಂತ ನಾನು ಏನು ಹೇಳ್ಕೊಂಡು ಬಂದಿನ. ನನ್ನ ಮಗ ಅಥವಾ ಶಶಿ ಅವರಿಬ್ರು ಬಂದ್ಮೇಲೆ ಅವರು ಈಗ ನನಗೆ ಇಂಗ್ಲೀಷ ಹಿಂದಿ ಬರುದಿಲ್ಲ, ಇವು ಲ್ಯಾಪ್ಟಾಪ್ನಾಗ ಏನು ಮಾಡ್ಬೇಕಂದ್ರೆ ನೆಟ್ನಾಗ ಹೋಗ ಎಲ್ಲಾ ಅಧಿಕಾರಿಗಳನ್ನ ಚಿರಪರಿಸಿದ್ರೆ, ಅವ್ರು ಮಾರ್ಗದರ್ಶನ ಕೊಡ್ತಾರೆ, ಅವ್ರು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸ್ವತಃ ನಮ್ಮ ತೋಟಕ್ಕೆ ಬರ್ತಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಮತ್ತು ಇಂದಿನ ಮೊಮ್ಮಕ್ಕಳಿಗೆ ಎಲ್ಲರಿಗೆ ಒಂದು ಮಾರ್ಗದರ್ಶನ ಏನ್ ಕೊಡ್ಬೇಕು, ಒಂದು ಮಾದರಿ ರೈತರಾಗಿ ಬೆಳೆರಿ. ಒಂದು ಹೊಲದಾಗೆ ಸುಮ್ಮ ಒಟ್ಟೆ ಬೆಳೆದಿಲ್ಲ ಅಂದ್ರೆ ಒಂದು ಕೋಟಿ ರೂಪಾಯಿ ಉತ್ಪನ್ನ ಮಾಡ್ಬೇಕು, ನಾನು ತಿಳಿಯಾಗ ಒಂದೈತಿ. ಒಂದು ಜಮೀನು ಕೊಡ್ತೀನಿ, ಈಗ ಎಲ್ಲರೂ ಕೂಡ ಒಂದು ಕೋಟಿಗೆ ಮಾಡ್ತೇವೆ ನಾವು, ಎಲ್ಲರೂ ಕೂಡ ಒಂದು ಕೋಟಿ ಮಾಡ್ತೀವಿ. ನಿಮ್ದು ಒಂದು ಜಮೀನದಲ್ಲಿ ಒಂದು ಕೋಟಿ ಮಾಡ್ಬೋದು. ನಾವು ಒಂದು ಎಕರೆಗೆ 25 ಲಕ್ಷ ಮಾಡಿ ತೋರಿಸಿನಿ, ಈಗ ತೋರಿಸಿನಿ ಅಂತ ಬೇರೆ ಬೇರೆ ಉದಾಹರಣೆ. ಬೇರೆ ಒಂದೇ ಮಾಡಿದ್ರೆ ಅದರಿಂದ ಆಗೋದಿಲ್ಲ, ಎಲ್ಲ ಸಮಗ್ರ ಪದ್ಧತಿಯಲ್ಲಿ ನೀವು ಬೇರೆ ಬೇರೆ ಈಗ ಮಾಡಕತ್ತಾರ. ಅಂತ ಒಬ್ಬರು ಬೇರೆ ಮಾಡ್ಯಾರ, ಈಗ ನಮ್ಮ ಏರಿಯಾದಾಗ ಒಬ್ರು ಸಾಗುವಣಿ ಹೆಚ್ಚಾರ, ಅದ್ರ ಜೊತೆ ಒಂದು ಶ್ರೀಗಂಧ ಮಾಡ್ಯಾರ, ಶ್ರೀಗಂಧ ಬೆಳೆದಾರ, ಬಹುವಾರ್ಷಿಕ ಬೆಳೆಗಳನ್ನು ಬೆಳೆದಾರ. ಅಂತ ಮಾಡಿ ಒಂದು ದೊಡ್ಡ ಆದಾಯ ತರುವಂತದ್ದು ನಿಸರ್ಗಕ್ಕೂ ಆಗಿರ್ಬೇಕು, ಯಾರು ಬಂದ್ರೆ ಆರಾಮಾಗಿ ಇರಬೇಕು, ನಾವು ಆ ತರ ಬೆಳಿಬೇಕು. ಅದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ, ಒಂದು ಹೈನುಗಾರಿಕೆ, ಒಂದು ಹೈನುಗಾರಿಕೆ ಬೆಳಿಬೇಕಂತ ಐತೆ ನಮಗೆ. ದೊಡ್ಡ ಪ್ರಮಾಣದ ಒಂದು ಹೈನುಗಾರಿಕೆ ಮಾಡಬೇಕು, ಅದ್ರ ಜೊತೆಗೆ ಅರಣ್ಯ ಸಂಪತ್ತನ್ನು ಬೆಳೆಸಬೇಕು. ಇದು ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಗೊಬ್ಬರ ತಯಾರು ಮಾಡಬೇಕು, ಸಾವಯವದ ಒಂದು ಗೊಬ್ಬರ ತಯಾರು ಮಾಡಬೇಕು. ಅದರಿಂದ ಹಾಲಿನ ವ್ಯಾಪಾರನೂ ನಡೀತೈತಿ, ಹಾಲನೂ ಹೋಗತಿ, ಇವತ್ತು ಹೈನುಗಾರಿಕೆನೂ ಹೋಗತಿ. ನಮ್ಮ ಮನೆ ಮಕ್ಕಳು ಸದೃ ಇರ್ತಾರೆ, ನಮ್ಮ ಸುತ್ತಮುತ್ತಿದ್ದವರು ಆರೋಗ್ಯವಂತರಿರ್ತಾರೆ. ನಾವು ಆದೊಂದು ಪ್ರಾಜೆಕ್ಟ್ ಹಾಕೊಂಡಿನಿ, ಅವ್ರು ಬಂದ್ಮೇಲೆ ಇನ್ನು 2ನೇ ವರ್ಷಕ್ಕೆ ಅದು ಮುಂದಿನ ವರ್ಷದಿಂದ ಚಾಲು ಮಾಡ್ತೀನಿ ಸರ್. ಆ ಕೆಲಸ ಬಹಳ ಸಂತೋಷ. ನಮ್ಮ ಬಸಪ್ಪ ಸಂಗಪ್ಪ ಚೌಧರಿ ಅವರೇ ನಮ್ಮ ಜೊತೆ ಮಾತಾಡಿದ್ರು, ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಒಬ್ಬ ಆತ್ಮವಿಶ್ವಾಸದ ದೃಢ ವಿಶ್ವಾಸದ ಅನ್ನದಾತ ನಾವು ನೋಡಿದಂಗಾಯ್ತು, ಮತ್ತೆ ನಮ್ಮ ನೋಡೋಣ ಎಷ್ಟೋ ರೈತರಿಗೆ ಒಂದು ವಿಶ್ವಾಸ ಬರ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಇಂತ ಈ ಮಾತುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ವಿಶ್ವಾಸದಿಂದ ಜೀವನ ಮಾಡೋದನ್ನು ಕಲೀಲಿ. ಮತ್ತೆ ಸಮಗ್ರವಾಗಿ ನೀವೇನು ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ, ಸಾಕಷ್ಟು ಯೋಜನೆಗಳನ್ನು ಬಂದಿದೆ, ಸಾಕಷ್ಟು ವಿಚಾರಗಳಿದೆ, ಸಾಕಷ್ಟು ಜನರಿಗೆ ನೀವು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ. ನಿಮ್ಮೆಲ್ಲ ಒಂದು ಆಸೆಗಳು ಈಡೇರಲಿ, ಭಗವಂತ ನಿಮಗೆ ಹೆಚ್ಚಿನ ಹೆಚ್ಚಿನ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಮೂಲಕ ಹರಿಸ್ತೀವಿ. ನಮ್ಮ ಜೊತೆ ಬಂದು ಇಲ್ಲಿವರೆಗೆ ಸಮಯ ಕಳೆದಿರಿ. ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಮಲದಿನ್ನಿಯ ಭೀಮವ್ವ, ಬಸಪ್ಪ ಹರಿಜನ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನಿನ್ನ ಮಾ ಕೃಷಿ ರಂಗದಲ್ಲಿ ಪಾಮಲದಿನ್ನಿಯ ಭೀಮವ್ವ ಬಸಪ್ಪ ಹರಿಜನ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ.